ताकि किसानों एवं श्रमिकों को रुकना ना पड़े। कोरोना के खतरे से बचाव और अधिक जानकारी के लिए आरोग्य सेतु ऐप डाउनलोड करें। देश में खाद्य सुरक्षा के ये सिपाही भोजन की निरंतर उपलब्धता को सुनिश्चित करते हैं। किसान स्वस्थ रहें, तभी हम कोरोना वायरस से जीत पाएंगे, आगे बढ़ पाएंगे। किसान सबल, देश प्रबल। ರೈತ ಬಾಂಧವರಿಗಾಗಿ ಪ್ರಸಾರವಾಗುವ ಇಂದಿನ ಕಿಸಾನ್ ವಾಣಿ ಕಾರ್ಯಕ್ರಮದಲ್ಲಿ ಈಗ ಕೇಳಿ ಗರ್ಭಧರಿಸಿದ ಜಾನುವಾರುಗಳ ನಿರ್ವಹಣೆ. ಈ ವಿಷಯವಾಗಿ ಯಲ್ಲಾಪುರದ ಪಶುಪಾಲನಾ ಮತ್ತು ಪಶು ವೈದ್ಯಕೀಯ ಇಲಾಖೆಯ ಸಹಾಯಕ ನಿರ್ದೇಶಕರೂ ಆಗಿರುವ ಡಾ ನಾರಾಯಣ ಹೆಗಡೆ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಎಚ್ಬಿ ರಾಮಡಗಿ. ರೈತ ಬಾಂಧವರೇ, ಈಗ ನಮ್ಮ ಜೊತೆಯಲ್ಲಿ ಡಾಕ್ಟರ್ ನಾರಾಯಣ್ ಹೆಗಡೆ ಅವರಿದ್ದಾರೆ. ಇವರು ಯಲ್ಲಾಪುರದಲ್ಲಿ ಪಶುಪಾಲನಾ ಮತ್ತು ಪಶು ವೈದ್ಯಕೀಯ ಇಲಾಖೆಯಲ್ಲಿ ಸಹಾಯಕ ನಿರ್ದೇಶಕರಾಗಿ ಕೆಲಸವನ್ನು ಮಾಡ್ತಾ ಇದ್ದಾರೆ. ಇವತ್ತು ಗರ್ಭಧರಿಸಿದಂತಹ ಜಾನುವಾರುಗಳ ನಿರ್ವಹಣೆ ಹೇಗಿರಬೇಕು, ಎಲ್ಲೆಲ್ಲಿ ಸಾಮಾನ್ಯವಾಗಿ ತಪ್ಪುಗಳು ಆಗ್ತಾ ಇರ್ತವು, ಅವುಗಳನ್ನ ಹೇಗೆ ಸರಿಪಡಿಸಿಕೋಬೇಕು, ಮತ್ತು ಅದು ಯಾವ ರೀತಿ ಇದೆ, ಈ ನಿಟ್ಟಿನೊಳಗೆ ನಾವು ಮಾತಾಡ್ತಾ ಇದ್ದೀವಿ. ನಮಸ್ಕಾರ ಡಾಕ್ಟರ್ ನಾರಾಯಣ ಹೆಗಡೆ ಅವರು. ನಮಸ್ಕಾರ. ಗರ್ಭಧರಿಸಿದ ಜಾನುವಾರುಗಳ ನಿರ್ವಹಣೆಗೂ ಅಥವಾ ಬೇರೆ ಜಾನುವಾರುಗಳಿಗೂ ನಿರ್ವಹಣೆಯಲ್ಲಿ ಏನಾದರೂ ವ್ಯತ್ಯಾಸ ಇರುತ್ತಾ? ಬಹಳವಾಗಿ ಇರ್ತದೆ. ಏಕೆಂದರೆ ಗರ್ಭಧರಿಸಿದೆ ಅಂದರೆ ಇನ್ನೊಂದು ಜೀವ ಅಲ್ಲಿ ಬೆಳೀತಾ ಇರ್ತದೆ. ಎಮ್ಮೆ ಅಥವಾ ಆಕಳ ನಿರ್ವಹಣೆಗಷ್ಟೇ ಅಲ್ಲದೆ ಆ ಬೆಳೆಯುವ ಆ ಜೀವದ ನಿರ್ವಹಣೆಗೂ ಏನೇನು ಬೇಕೋ ಆಹಾರ ಬೇರೆ ರೀತಿಯಿಂದ ಅದು ಮುಖ್ಯ ಅವಶ್ಯಕವಾಗಿರ್ತದೆ. ಅದಕ್ಕಾಗಿ ಆಹಾರ ಬದಲಾವಣೆ ಮಾಡುವಂಥ ಒಂದು ಅಗತ್ಯತೆ ಇರ್ತದೆ. ಈಗ ಗರ್ಭಧರಿಸಿದೆ ಅಂತೇಳಿ ನಮ್ಗೆ ಗೊತ್ತಾಯಿತು, ಅಥವಾ ನಾವು ಕೃತಕ ಗರ್ಭಧಾರಣೆ ಮೂಲಕ ಅಥವಾ ನೈಸರ್ಗಿಕ ಗರ್ಭಧಾರಣೆಯನ್ನು ಮಾಡಿರ್ದಿ, ಮೊದಲನೇ ಒಂದು ಎರಡು ಅಥವಾ ಮೂರು ತಿಂಗಳ ಇನ್ನೂ ಕೂಡ ಕಾಳಜಿಯಿಂದ ನೋಡ್ಕೋಬೇಕು, ಹಂಗೇನು ಇರುತ್ತಾ ಇಲ್ಲ? ಮೊದಲನೇದಾಗಿ ಈ ಆಕಳು ಮತ್ತು ಎಮ್ಮೆ ಇವುಗಳ ಗರ್ಭ ಕಟ್ಟುವಂತಹ ಒಂದು ಪೀರಿಯಡ್ಡು ಅದು ಕರ ಹಾಕದ ಮೂರು ತಿಂಗಳ ಮೇಲೆ ಹೆಚ್ಚಾಗಿ ಅದು ಫಲಕ್ಕೆ ಬಂದು ಗರ್ಭ ಕಟ್ತದೆ. ಆಮೇಲೆ ಆಕಳಲ್ಲಿ 9 ತಿಂಗಳ ಗರ್ಭದ ಅವಧಿ ಇರ್ತದೆ, ಹಾಗೆ ಎಮ್ಮೆಯಲ್ಲಿ 10 ತಿಂಗಳ ಅವಧಿ ಇರ್ತದೆ. ವಿಶೇಷವಾಗಿ ಹಾಲು ಕೊಡಬೇಕಿದ್ರೆ ಫಸ್ಟ್ ಒಂದು 5-6 ತಿಂಗಳ ಅವಧಿಯಲ್ಲಿ ವಿಶೇಷವಾದ ಕಾಳಜಿ ಬೇಕಾಗಿರುವುದಿಲ್ಲ. ಯಾಕೆಂದರೆ ಸಾಕಷ್ಟು ಹಾಲು ಕೊಡ್ತಾ ಇರೋದಕ್ಕೆ ಸಾಕಷ್ಟು ಆಹಾರ ಅದಕ್ಕೆ ರೈತರು ಕೊಡ್ತಾ ಇರ್ತಾರೆ. ಆ ಮುಂದಿನ ಅವಧಿಯಲ್ಲಿ ಅಂದರೆ ಕರ ಹಾಕಲಿಕ್ಕೆ 2 ತಿಂಗಳ ಮೊದಲು, ಅಂದರೆ ಆಕಳಲ್ಲಿ 7 ತಿಂಗಳ ಆದ ಮೇಲೆ ಬಹಳ ಮುಖ್ಯ. ಎಮ್ಮೆಯಲ್ಲಿ 10 ತಿಂಗಳ ಅವಧಿ ಇರೋದಕ್ಕೆ 8 ತಿಂಗಳ ಆದಮೇಲೆ ಈ ಅವಧಿ 8-10 ತಿಂಗಳ ಅವಧಿ ಬಹಳ ಮುಖ್ಯ. ಯಾಕೆಂದ್ರೆ ನಾವು 7 ತಿಂಗಳ ಅವಧಿಯಲ್ಲಿ ಅವುಗಳಿಗೆ ಹಾಲು ಕೊಡ್ತಾ ಇದ್ರೆ ಆಕಳಲ್ಲಿ ನಾವು ಅದನ್ನು ಕೃತ್ರಿಮವಾಗಿ ನಾವು ಸ್ಟಾಪ್ ಮಾಡಬೇಕಾಗ್ತದೆ, ಬಂದ್ ಮಾಡಬೇಕಾಗ್ತದೆ. ಹಾಗೆ ಎಮ್ಮೆಯಲ್ಲಿ ಕೂಡ ಹೆಚ್ಚಾಗಿ ಅವು 7 ಅಥವಾ 8 ತಿಂಗಳ ಕೊಡುವ ಸಾಧ್ಯತೆ ಕಡಿಮೆ, ಆದರೂ ಕೆಲವೊಂದು ಕೊಟ್ಟಾಗ ನಾವು 8 ತಿಂಗಳ ಅವಧಿಯಲ್ಲಿ ಅವುಗಳು ಹಾಲು ಕೊಡೋದನ್ನು ಸಂಪೂರ್ಣವಾಗಿ ನಿಲ್ಲಿಸಬೇಕಾಗುತ್ತೆ. ಇದು ಬಹಳ ಮುಖ್ಯ. ಅದಕ್ಕಾಗಿ ನಾವು 7 ತಿಂಗಳ ಆದ ಮೇಲೆ ನಮ್ಮಲ್ಲಿ 1 ವಾರ ಅಥವಾ 15 ದಿವಸದ ಅವಧಿ ತಗೋತೇವೆ. ನಾವು 7 ತಿಂಗಳ ಕಂಪ್ಲೀಟ್ ಆಗುವ ವೇಳೆಗೆ ಅದು ಹಾಲನ್ನು ನಿಲ್ಲಿಸಬೇಕು. ಅದಕ್ಕಾಗಿ ಕೆಲವೊಂದು ಉಪಾಯಗಳನ್ನು ನಾವು ಮಾಡಬೇಕಾಗುತ್ತೆ. ಉದಾಹರಣೆಗೆ ನಾವು ಹಸಿ ಹುಲ್ಲು ಹೆಚ್ಚು ಕೊಡ್ತಾ ಇದ್ದೀವಿ, ಅದನ್ನು ಕಡಿಮೆ ಮಾಡಿ ಒಣ ಹುಲ್ಲನ್ನು ಹೆಚ್ಚು ಕೊಡಬೇಕಾಗ್ತದೆ. ಮತ್ತು ಹಿಂಡಿ ಮಿಶ್ರಣವನ್ನು 1 ವಾರದವರೆಗೆ ಸಾಧಾರಣವಾಗಿ 1/2 ಅಂದರೆ ಮೇಂಟೆನೆನ್ಸ್ ಇರಬೇಕು ಅಷ್ಟೇ. ಅದು ಹಾಲು ಬತ್ತಿಸಲಿಕ್ಕೆ ಕ್ರಿಯೆಗೆ ಸಾಧ್ಯ ಆಗುವಷ್ಟು ಸ್ವಲ್ಪ ಕಡಿಮೆ ಮಾಡಬೇಕಾಗುತ್ತೆ. ಈಗ ಹಸಿ ಮೇವು ಕಡಿಮೆ ಮಾಡೋದು, ಒಣ ಮೇವು ಕೊಡೋದು ಅಂತೇಳಿದ್ರಲ್ಲ, ಉದ್ದೇಶ ಏನು? ಉದ್ದೇಶ ಈ ಕೆಲವೊಂದು ನಮ್ಮಲ್ಲಿ ತಳಿಯ ಹಸುಗಳು ನಾವು ಹಾಲು ಕರೀತಾ ಇರಬೇಕಿದ್ರೆ ಅದು ಕರ ಹಾಕುವ ತನಕಲು ಕೊಡುವಂತಹ ಒಂದು ಕೆಪಾಸಿಟಿ ಇರುತ್ತೆ ಅದಕ್ಕೆ. ಅದು ಮಾಡುವುದರಿಂದ ನಮ್ಮ ಅದು ಬೆಳೆಯುವ ಜೀವಕ್ಕೆ ಬಹಳ ತೊಂದರೆಯಾಗಿ ಮುಂದಿನ ಕರಾವನಲ್ಲಿ ಹಾಲು ಸಾಕಷ್ಟು ಪ್ರಮಾಣದಲ್ಲಿ ಕಡಿಮೆ ಆಗುತ್ತೆ. ಅಲ್ಲದೆ ಅವುಗಳ ಈ ಕೆಚ್ಚಲು ಅಭಿವೃದ್ಧಿಗೆ ಅದು ಕಾಲಾವಕಾಶ ಬಹಳ ಕಡಿಮೆ ಇರ್ತದೆ. ಅದಕ್ಕಾಗಿ ನಾವು ಹಾಲನ್ನು ಬತ್ತಿಸುವಂತಹ ಕ್ರಿಯೆ ಬಹಳ ಮುಖ್ಯ ಇದೆ. ಬತ್ತಿಸಬೇಕು. ಅದು 7 ತಿಂಗಳ ಆದ ಮೇಲೆ ಮತ್ತೆ ಅದು ಹಾಲು ಕೊಡ್ತಾ ಇದ್ರೆ ಮುಂದಿನ ಅವಧಿಯಲ್ಲಿ ಹಾಲು ಕೊಡುವಂತಹ ಕೆಪಾಸಿಟಿ ಬಹಳ ಕಡಿಮೆ ಇರುತ್ತೆ. ಅದಕ್ಕಾಗಿ 7 ತಿಂಗಳ ಆದ ನಂತರ ಅದಕ್ಕೆ ಸಂಪೂರ್ಣ ವಿಶ್ರಾಂತಿ ಸಿಕ್ಕಿದ್ರೆ ಮುಂದಿನ ಕರಾವನಲ್ಲಿ ಅದರ ಆರೋಗ್ಯ ಹಾಗೂ ಅದು ಹಾಲು ಕೊಡುವ ಪ್ರಮಾಣ ಚೆನ್ನಾಗಿರ್ತದೆ. ಇವು ಎಮ್ಮೆ ಮತ್ತು ಆಕಳಲ್ಲಿ ಇವು ಕಾಮನ್ ಸಾಮಾನ್ಯವಾಗಿರ್ತದೆ. ಅದಕ್ಕಾಗಿ ಅವು ಎರಡಕ್ಕೂ ನಾವು ಈ ರೀತಿಯಾದ ಒಂದು ಮುನ್ನೆಚ್ಚರಿಕೆ ನಾವು ಕ್ರಮವನ್ನು ತೆಗೆದುಕೊಳ್ಬೇಕಾಗುತ್ತೆ. ಇಲ್ಲಿ ಹಾಲು ಕೊಡುವ ಉದ್ದೇಶ ಒಂದಾಯಿತು, ಹಾಲು ಕೊಡ್ತಾ ಇದೆ, ಒಂದು ಸ್ವಲ್ಪ ಸರಿಯಾದಂಥ ತಿಂಡಿ ಕೊಡಬೇಕು, ಹಸಿಮೇವು ಕೊಡಬೇಕು, ಒಣಮೇವು ಕೊಡಬೇಕು, ಹೊಟ್ಟು ಕೊಡಬೇಕು, ಇದೆಲ್ಲನೂ ಇರುತ್ತೆ. ಆದರೆ ಗರ್ಭ ಧರಿಸಿದಾಗ ಅದಕ್ಕೊಂದು ಇನ್ನೊಂದು ಜೀವ ಉತ್ಪತ್ತಿಯಾಗಿದೆ ಹೊಟ್ಟೆಯೊಳಗ ಅಂತ ಅಂದಾಗ ಅದರ ಒಂದು ಆರೋಗ್ಯವನ್ನು ನೋಡ್ಕೋಬೇಕು, ತಾಯಿ ಆರೋಗ್ಯನೂ ನೋಡ್ಕೋಬೇಕು. ಆ ಸಂದರ್ಭದೊಳಗೆ ವಿಶೇಷ ಆಹಾರ ಹಂಗೇನು ಇರುತ್ತೆ? ವಿಶೇಷ ಆಹಾರ 7 ತಿಂಗಳ ಮೇಲೆ ಹೆಚ್ಚಾಗಿರ್ತದೆ. ನಾವು 1 ತಿಂಗಳ ಮುಂಚೆನೆ ತಗೊಂಡ್ರೆ ಅಂದಾಜು 1-6 ತಿಂಗಳ ಅವಧಿಯಲ್ಲೇ ಅವು ಹಾಲು ಸಾಕಷ್ಟು ಕಡಿಮೆ ಮಾಡಿದರೆ, ನಾವು 1 ಕೆಜಿ ಹಿಂಡಿ ಮಿಶ್ರಣವನ್ನು ಪ್ರತ್ಯೇಕವಾಗಿ ಹಾಕಿದರೆ ಅವುಗಳ ಕರು ಬೆಳವಣಿಗೆ ಚೆನ್ನಾಗಿರ್ತದೆ. ಈಗ ಕೆಲವೊಂದು 6 ತಿಂಗಳಿಗೆ ಕೂಡ ನಾವು ಹಾಲು ಕೊಡೋದನ್ನು ಬಂದ್ ಮಾಡಿದಾಗ ಅವುಗಳಿಗೆ ನಮ್ಮ ರೈತರು ಏನು ಮಾಡ್ತಾರೆ ಅಂದರೆ ಹಾಲು ಕೊಡಬೇಕಿದ್ರಷ್ಟೇ ಹಿಂಡಿ ಮಿಶ್ರಣವನ್ನು ಉಪಯೋಗಿಸ್ತಾರೆ. ಉಳಿದ ಟೈಮ್ನಲ್ಲಿ ಬಹಳ ಕಡಿಮೆ ಪ್ರಮಾಣದಲ್ಲಿ ಕೆಲವೊಂದು ಜನರು ಉಪಯೋಗಿಸ್ತಾರೆ. ಆದರೆ ನಿರ್ದಿಷ್ಟವಾಗಿ ಅವುಗಳ ಮೇಂಟೆನೆನ್ಸಿಗೆ 1.5 ಕೆಜಿ ಹಾಗೆ ಹಾಗೂ ಕರುವುಗಳ ಬೆಳವಣಿಗೆಗೆ 1 ಕೆಜಿ ಹಾಗೆ ನಾವು ನಿಯತವಾಗಿ ಕೊಡ್ತಾನೆ ಇರಬೇಕಾದ ಒಂದು ಅವಶ್ಯಕತೆ ಇರ್ತದೆ. ಅದನ್ನು ರೈತರು ಪಾಲಿಸಬೇಕು. ಒಂದು ವೇಳೆ ಇದನ್ನು ಪಾಲಿಸಲಿಲ್ಲ ಅಂದರೆ ಮಗುವಿನ ಅದು ಅಂದರೆ ಕರುವಿನ ಆರೋಗ್ಯದ ಮೇಲೆ ಏನಾದರೂ ತೊಂದರೆ ಆಗ್ತದಾ? ಇದನ್ನು ಪಾಲಿಸಲಿಲ್ಲ ಅಂದರೆ ಕರುಗಳ ಬೆಳವಣಿಗೆ ಸರಿಯಾಗಿ ಆಗೋದಿಲ್ಲ. ಅದು ಅವಧಿಯಕ್ಕಿಂತ ಮುಂಚೆನೇ ಅದನ್ನು ಅದು ಕಂದ ಹಾಕುವಂತಹ ಸಂದರ್ಭ ಇರ್ತದೆ. ಒಂದು ವೇಳೆ ಅದು ಕರು ಹಾಕಿದ್ರೂ ಅದರ ಮಾಂಸ ಅಂತೇವೆ ನಾವು, ಇದು ಪ್ಲಾಸೆಂಟಾ ಅನ್ನು ಕೂಡ ಅಂತ ಹೇಳ್ತೇವೆ, ಅದು ಕೂಡ ಸರಿ ಬರೋದಿಲ್ಲ. ಮತ್ತು ಈ ಪ್ರತ್ಯೇಕವಾಗಿ ನಾವು ಕೊಡಲಿಲ್ಲ ಅಂದರೆ ಅದು ಮುಂದಿನ ಕರಾವಿನಲ್ಲಿ ಹಾಲು ಕೊಡುವಂತಹ ಪ್ರಮಾಣ ಒಟ್ಟಾರೆ ಪ್ರಮಾಣ ಬಹಳ ಕಡಿಮೆ ಆಗುತ್ತೆ. ಏಕೆಂದರೆ ಅವು ಹೆಚ್ಚಳ ಬೆಳವಣಿಗೆ ಸರಿಯಾಗಿ ಆಗುವುದಿಲ್ಲ. ಈ ಕಂದ ಹಾಕೋದಂದಿರಲ್ಲ, ಯಾವ್ಯಾವ ಕಾರಣಕ್ಕೆ ಕಂದ ಹಾಕ್ತದೆ? ಕಂದ ಹಾಕೋದ್ರಲ್ಲಿ ಬಹಳ ಕಾರಣ ಇರ್ತದೆ. ಒಂದು ಕೆಲವೊಂದು ರೋಗದಿಂದ ಕೂಡ ಅದು ಕಂದ ಹಾಕ್ತದೆ. ನಮ್ಮಲ್ಲಿ ಕೆಲವೊಂದು ಬ್ರುಸಲೋಸಿಸ್ ಅಂತ ಒಂದು ರೋಗ ಇರ್ತದೆ. ಇನ್ನೊಂದು ಅಂದರೆ ನಮ್ಮಲ್ಲಿ ಕಾಲು ಬಾಯಿ ಜ್ವರ ಪೀಡಿತವಾದರೂ ಕೂಡ ಅದು ಕಂದ ಆಗ್ತದೆ. ಇನ್ನು ಉಳಿದಂತೆ ಕೆಲವೊಂದು ಬ್ಯಾಕ್ಟೀರಿಯಾಗಳ ರೋಗದಿಂದನೂ ಅವು ಹೆಚ್ಚಾಗಿ ಕಂದ ಆಗ್ತದೆ. ಇನ್ನು ನಮ್ಮಲ್ಲಿ ವಿಟಮಿನ್ ಎ ಅಂದರೆ ಹಸಿರು ಮೇವಿಂದು ಕಡಿಮೆ ಪ್ರಮಾಣದಲ್ಲಿ ಕೊಟ್ಟಾಗ, ಅಂದರೆ ಹೆಚ್ಚಾಗಿ ಅವುಗಳಿಗೆ ಒಣ ಹುಲ್ಲನ್ನೇ ವರ್ಷಾವಧಿ ಕೊಟ್ಟಾಗ ಕೂಡ ವಿಟಮಿನ್ ಎ ಕೊರತೆಯಿಂದ ಕೂಡ ಅವು ಕಂದ ಹಾಕುವಂಥ ಸಂದರ್ಭ ಇರ್ತದೆ. ಮತ್ತು ಹೆಚ್ಚು ಭಾರವನ್ನು ಹೊತ್ತಾಗ ಅಥವಾ ಹೆಚ್ಚು ಶ್ರಮ ಆಗುವಂಗೆ ಆದಾಗ ಅದಕ್ಕೂ ಕೂಡ ಏನು ಕಂದ ಹಾಕ್ತವೆ? ನಮ್ಮಲ್ಲಿ ಕೆಲವೊಂದು ರೈತರು ಹೊರಗಡೆ ಬಿಡುವಂಥ ಒಂದು ಅರಣ್ಯ ಪ್ರದೇಶಗಳಿಗೆ ಬಿಡುವಂತಹ ಒಂದು ಕ್ರಮ ಇರ್ತದೆ. ಆವಾಗ ಕೂಡ ಅದು ಹೆಚ್ಚು ಗಬ್ಬದಲ್ಲಿ ಹೆಚ್ಚು ಪ್ರಯಾಸ ಹೊಂದಿದಾಗ ಕೂಡ ಅದು ಕಂದ ಹಾಕುವಂಥ ಸಂದರ್ಭ ಇರುತ್ತದೆ. ಒಂದಕ್ಕೊಂದು ಎಮ್ಮೆ ಗುದ್ದಾಡಿದಾಗ, ಹಂಗೆ ಎಮ್ಮೆ ಒಂದಕ್ಕೊಂದು ಹೊಡೆದಾಟ ಆದಾಗ, ಇವನ್ನು ನಮ್ಮಲ್ಲಿ ಈ ಹೊಲಗಳನ್ನು ಕಾಯಲಿಕ್ಕೆ ಐಬೆಕ್ಸ್ ಬೇಲಿ ಅಂತ ಒಂದು ಮಾಡ್ತಾರೆ, ಅದು ತಾಗುವಿಕೆಯಿಂದನೂ ಶಾಕ್ ಆಗಿ ಕರುಗಳು ಕಂದ ಹಾಕ್ತವೆ. ಕೆಲವೊಂದು ಸಸ್ಯಗಳನ್ನು ತಿಂದಾಗ, ಈ ಕಾಡು ಸಸ್ಯಗಳನ್ನು, ಈ ಬಿದಿರು ವಿಶೇಷವಾಗಿ ಎಳೆ ಬಿದಿರು ಸೊಪ್ಪುಗಳನ್ನು ತಿಂದರೂ ಕೂಡ ಅದು ಕಂದ ಹಾಕುವಂಥ ಸಂದರ್ಭ ಇರ್ತದೆ. ಹಾಗಾಗಿ ಏನು ಮಾಡ್ಬೋದು? ಹೆಚ್ಚಾಗಿ ನಾವು ಕಟ್ಟು ಹಾಕುವ ಪದ್ಧತಿ ರೂಢಿಸಿಕೊಂಡ್ರೆ ಒಳ್ಳೆಯದು. ಏಕೆಂದರೆ ನಾವು ಹೊರಗಡೆ ಬಿಟ್ಟಾಗ ನಮ್ಮ ಅದು ನಮ್ಮ ಕಂಟ್ರೋಲಲ್ಲಿ ಇರೋದಿಲ್ಲ. ಅದಕ್ಕಾಗಿ ನಾವು ಅದನ್ನು 6 ತಿಂಗಳ ಮೇಲೆ ನಾವು ಒಂದು ಸ್ವಚ್ಛವಾದ ಒಣವಾದ ನಮ್ಮ ಕೊಟ್ಟಿಗೆಯನ್ನು ಒಂದು ಜಾಗ ಆಯ್ಕೆ ಮಾಡಿಕೊಂಡು ಅದನ್ನು 1 ತಾಸು ಮಾತ್ರ ಸ್ವಲ್ಪ ಅದು ವ್ಯಾಯಾಮಗೋಸ್ಕರ ಮಾತ್ರ ಸ್ವಲ್ಪ ಅಡ್ಡಾಡಲಿಕ್ಕೆ ಬಿಟ್ಟು ಉಳಿದ ವೇಳೆಯನ್ನು ನಾವು ಅಲ್ಲಿ ಕಟ್ಟಾಕೆ ಸಾಕಿದ್ರೆ ನಮಗೆ ಮುಂದೆ ಅನಾಹುತ ಆಗುವುದನ್ನು ನಾವು ತಪ್ಪಿಸಿಕೊಳ್ಬೋದು. ರೋಗ ರುಜಿನ ಬರುವುದನ್ನು ಕೂಡ ಸಾಧ್ಯತೆ ಇದೆ, ಬಹಳ ಸಾಧ್ಯತೆ ಇರ್ತದೆ. ಏಕೆಂದರೆ ಸ್ವಚ್ಛವಾದ ವಾತಾವರಣದಲ್ಲಿ ಇಟ್ಟರೆ ಅವುಗಳು ರೋಗದಿಂದ ದೂರ ಇರ್ತದೆ. ಇಲ್ಲಾಂದರೆ ನಾವು ವೈಪರೀತ್ಯವಾದ ವಾತಾವರಣಕ್ಕೆ ಒಗ್ಗೊಟ್ಟಂಗೆ ಅವುಗಳ ಅನಾರೋಗ್ಯ ಸ್ಥಿತಿ ಹೆಚ್ಚಾಗುವಂತಹ ಸಾಧ್ಯತೆ ಇರ್ತದೆ. ಅವಾಗ ಸೊಳ್ಳೆ, ನೊಣ ಅಥವಾ ಪರೋಪ ಜೀವಿಗಳ ಕಾಟ ಇಂಥವೆಲ್ಲನೂ ಇವುಗಳು ಹೆಚ್ಚಾಗಿ ಬಾಧೆಯನ್ನು ಕೊಡುವಂತಹ ಸಾಧ್ಯತೆ ಹೆಚ್ಚಿರ್ತದೆ. ಅದಕ್ಕಾಗಿ ಮುಂದಿನ ಅದು ಅದು ಸಂತೃಪ್ತಿ ಇಲ್ಲ ಆಯಿತು ಅಂದರೆ ಅದರ ಬೆಳವಣಿಗೆ, ಕರುಗಳ ಬೆಳವಣಿಗೆ ಮೇಲೆ ಮತ್ತು ಕೆಚ್ಚಲುಗಳ ಅರಳುವಿಕೆಯ ಮೇಲೆ ಪ್ರಭಾವ ಬೀರ್ತದೆ. ಅದಕ್ಕಾಗಿ ನಮಗೆ ಮುಂದಿನ ಇದರಲ್ಲಿ ಒಟ್ಟಾರೆ ಕೊಡುವಂತಹ ಅದರ ಆರೋಗ್ಯ ಸ್ಥಿತಿಯಾಗಲಿ ಮತ್ತು ಹಾಲಿನ ಪ್ರಮಾಣವಾಗಿ ಕುಂಠಿತ ಆಗುವಂಥ ಚಾನ್ಸ್. ಅದು ಇಷ್ಟು ತಿಂಗಳ ಗರ್ಭ ಅಂತೇಳಿ ಸಾಕುವವರಿಗೆ ಗೊತ್ತಾಗುತ್ತಾ? ಸಾಕುವವರಿಗೆ ಹೆಚ್ಚಾಗಿ ಇನ್ನು ಒಂದು ತಿಂಗಳ ಅವಧಿಯಲ್ಲಿ ಅದು ಕರ ಹಾಕೋದಾಗ ಮಾತ್ರ ಇನ್ನು ಹತ್ತಿರದಲ್ಲಿ ಕರ ಹಾಕ್ತದೆ ಅಂತ ಗೊತ್ತಾಗುತ್ತೆ. ಅದು ನಿಖರವಾಗಿ ಅವರಿಗೆ ಗೊತ್ತಾಗೋದಿಲ್ಲ. ಅದು ಒಂದು ತಿಂಗಳ ಕರ ಹಾಕಲಿಕ್ಕೆ ಹತ್ತಿರ ಇದ್ದಾಗ ಮಾತ್ರ ಈ ಹೊರಗಡೆ ಕಾಣುವ ಇದರ ಭಾಗಗಳು, ಜನನೇಂದ್ರಿಯ ಭಾಗಗಳು ಅರಳಕೊಂಡು ಅದು ಚಪ್ಪಟೆ ಆಗುತ್ತದೆ ಮತ್ತು ಕೆಚ್ಚಲುಗಳು ಇಳಿಬಿದ್ದಿರುತ್ತದೆ. ಇದರಿಂದ ಮಾತ್ರ ಗೊತ್ತಾಗುತ್ತೆ. ಅದರ ನಿಖರವಾಗಿ ಅವರು ಒಂದು ದಿನಾಂಕವನ್ನು ನಾವು ಕೃತಜ್ಞ ಬದಲಾವಣೆ ಮಾಡಿ ಇಟ್ಟಾಗ ಮಾತ್ರ ಅವುಗಳಿಗೆ ಪಾಲನೆ ಪೋಷಣೆ ಚೆನ್ನಾಗಿ ಆಗ್ತದೆ. ಇಲ್ಲ ಅಂದರೆ ಅವರಿಗೆ ಅಂದಾಜು ತಪ್ಪುವಂಥ ಸಾಧ್ಯತೆ ಹೆಚ್ಚಿರುತ್ತದೆ. ಕರು ಹೊಟ್ಟೆಯಲ್ಲೇ ಇರುವಾಗ ಯಾವುದಾದ್ರೂ ಲಸಿಕೆ ಕೊಡಬೇಕಾಗುತ್ತಾ? ಕರು ಹೊಟ್ಟೆಯಲ್ಲಿರಬೇಕಿದ್ರೆ ವಿಶೇಷವಾಗಿ ನಾವು 6 ತಿಂಗಳಿಗೊಮ್ಮೆ ಕಾಲು ಬಾಯಿ ಜ್ವರದ ಲಸಿಕೆಯನ್ನು ಹಾಕುತ್ತೇವೆ. ಅದನ್ನು ನಾವು ಗಬ್ಬ ಇರುವಾಗ ಕೂಡ ಅದನ್ನು ಹಾಕಬಹುದು. ಇಲ್ಲಾಂದರೆ ಅದು ಬಾಧೆಯಾದರೆ ಅದು ಕಂದ ಹಾಕುವಂಥ ಪ್ರಮಾಣ ಹೆಚ್ಚಿರ್ತದೆ. ಅದಕ್ಕಾಗಿ ಗಬ್ಬ ಇರಬೇಕಿದ್ರೂ ಕೂಡ ನಾವು ಲಸಿಕೆ ಹಾಕಬೇಕಾಗುತ್ತದೆ. ಕರುವಿಗೇನು ಹಾಗೇನಿಲ್ಲ, ಕರುವಿನ ಸಲುವಾಗಿ ಕರುವಿನ ಬೆಳವಣಿಗೆ ಸಲುವಾಗಿ ಲಸಿಕೆಯನ್ನು ಕೊಡ್ತೀವ? ಇಲ್ಲ, ನಾವು ತಾಯಿಗೆ ಲಸಿಕೆಯನ್ನು ಕೊಟ್ಟಾಗ ಅದರ ಇಮ್ಯುನೋ ಬಾಡೀಸು ಕರುಗಳಲ್ಲಿ ಡೆವಲಪ್ ಆಗೋದ್ರಿಂದ ಕರು ಹಾಕಿದ ತಕ್ಷಣ ಕರುಗಳಿಗೆ ಕೆಲವೊಂದು ರೋಗವನ್ನು ತಡೆಗಟ್ಟುವ ಒಂದು ಶಕ್ತಿ ಅದು ತಾಯಿಯಿಂದ ಬಂದಿರ್ತದೆ. ಅಲ್ಲದೆ ನಾವು ಇದನ್ನು ಜಂತುನಾಶಕ ಔಷಧಿ ಕೂಡ ನಾವು ಹಾಕಿದರೆ ತಾಯಿಯಿಂದ ಕರುಗಳಿಗೆ ಜಂತುನ ಮೊಟ್ಟೆ ಆಗಲಿ ಬೇರೆ ರೀತಿಯಿಂದ ಹೋಗುವಂತಹ ಚಾನ್ಸು ಇರೋದಿಲ್ಲ. ಅದಕ್ಕಾಗಿ ಜಂತಿನ ಔಷಧಿಯನ್ನು ಕೂಡ ನಾವು ಹಾಕಬೇಕಾಗ್ತದೆ ತಾಯಿಗೆ. ಗಬ್ಬ ಇನ್ನು ಕರ ಹಾಕಲಿಕ್ಕೆ ಇನ್ನು 4 ತಿಂಗಳ ಅಥವಾ 5 ತಿಂಗಳ ಇರಬೇಕಿದ್ರೆ ನಾವು ಕೊಟ್ಟು ಬಿಟ್ರೆ ಅದು ಜಂತಿನ ಬಾಧೆಯಿಂದ ಕೂಡ ಮುಕ್ತವಾಗ್ತದೆ. ಇನ್ನು ಅವುಗಳ ಆರೈಕೆಯೊಳಗೆ ನೀರನ್ನು ಕೂಡ ನಿರ್ವಹಣೆ ಮಾಡೋದು ಮುಖ್ಯ. ಯಾವತ್ತೂ ಶುದ್ಧವಾದ ತಿಳಿಯಾದ ನೀರು ಸದಾಕಾಲ ಜಾನುವಾರುಗಳಿಗೆ ಇರುವಂತೆ ನಾವು ಏರ್ಪಾಡು ಮಾಡ್ಕೋಬೇಕಾಗುತ್ತದೆ. ಅಶುದ್ಧವಾದ ನೀರು ಅಥವಾ ಅದು ಬೇರೆ ಕಡೆ ಹೋದಾಗ ಅದು ಬಾಯಾರಿಕೆಯಿಂದ ಬೇರೆ ಅಶುದ್ಧವಾದ ಕಲುಷಿತ ನೀರು ಕುಡಿದ್ರೆ ಅವುಗಳಿಗೆ ರೋಗ ಬರುವ ಸಾಧ್ಯತೆ ಇರ್ತದೆ. ಅದಕ್ಕಾಗಿ ಶುದ್ಧ ನೀರು ಸದಾ ಸಿಗುವಂತಹ ಒಂದು ಏರ್ಪಾಡು ನಾವು ಮಾಡ್ಕೋಬೇಕಾಗುತ್ತೆ. ಮೈ ತೊಳೆಯುವುದು, ಅದರ ಎಸ್ಪೆಷಲಿ ಎಮ್ಮೆಗಳಲ್ಲಿ ಅದು ಮೈಯನ್ನು ಬೋಳಿಸುವಂಥ ಕೂದಲವನ್ನು ರಿಮೂವ್ ಮಾಡುವಂಥದ್ದು ಅವನು ಮಾಡಬೇಕ? ಅದನ್ನು ಖಂಡಿತವಾಗಿ ಮಾಡಬೇಕು. ನಮ್ಮ ಹಸುವಿನ ಪಾಲನೆಗೂ ಮತ್ತು ಎಮ್ಮೆಯ ಪಾಲನೆಯಲ್ಲೂ ಇರುವ ವ್ಯತ್ಯಾಸ ಇದೇ ಇರ್ತದೆ. ಏನೆಂದರೆ ಹಸುಗಳಿಗೆ ಯಾವಾಗಲೂ ನಾವು ಮಸಾಜ್ ಮಾಡಬೇಕಾಗ್ತದೆ. ನಾವು ಕೈಯಿಂದ ಅಥವಾ ಒಣ ಹುಲ್ಲಿನಿಂದ ಅಥವಾ ಒಣ ಬಟ್ಟೆಯಿಂದ ನಾವು ಚೆನ್ನಾಗಿ ಮಸಾಜ್ ಮಾಡಿದ್ರೆ ತನ್ನಂತನ್ನಾರೆ ಆ ಕೂದಲುಗಳು, ಹಳೆ ಕೂದಲುಗಳು ಹೋಗಿ ಹೊಸ ಕೂದಲುಗಳು ಬಂದು ಯಾವತ್ತೂ ಹಸುಗಳು ಶೈನಿಂಗ್ ಆಗಿರ್ತದೆ. ಅದು ಆರೋಗ್ಯದ ಲಕ್ಷಣ. ಆದರೆ ಎಮ್ಮೆಗೆ ಹೀಗೆ ಆಗೋದಿಲ್ಲ. ಎಮ್ಮೆಗೆ ನಿಯತಕಾಲಿಕವಾಗಿ ಅದನ್ನು ನಾವು ಈ ಕತ್ತರಿಯಿಂದ ಅಥವಾ ನಾವು ಬ್ಲೇಡಿಂದ ಅದನ್ನು ಕೂದಲನ್ನು ತೆಗೆದ್ರೆ ಮಾತ್ರ ಅವು ಚೆನ್ನಾಗಿ ಇರ್ತದೆ. ಅವುಗಳನ್ನು ಮಸಾಜ್ ಮಾಡುವಂತಹ ಕ್ರಿಯೆ ಎಮ್ಮೆಯಲ್ಲಿ ಇರೋದಿಲ್ಲ. ನಾವು ಇದನ್ನು ಕೂದಲನ್ನು ತೆಗೆದು ನಾವು ಯಾವ್ದಾದ್ರು ಎಣ್ಣೆಯನ್ನು, ಈ ಬೇವಿನ ಎಣ್ಣೆ ಇವುಗಳನ್ನು ಲೇಪಿಸಿದ್ರೆ ಅವುಗಳಿಗೆ ಈ ಜಿಗಣೆ ಮತ್ತು ಈ ಚಿಕ್ಕಾಡು ಇವುಗಳ ಕಾಟ, ನೊರಜು ಅಂತಾರೆ ನಮ್ಮಲ್ಲಿ ಕೆಲವೊಂದು ಜನರು, ಅವು ಕೂಡ ಕಡಿಮೆಯಾಗಿ ಅವು ಸಂತೃಪ್ತಿಯಿಂದ ಇರ್ತದೆ. ಅದಕ್ಕೆ ಈ ರೀತಿ ಎಣ್ಣೆಯನ್ನು ಹಚ್ಚೋದು ದಿನಾನು ಮಾಡಬೇಕಾಗುತ್ತೆ? ಇಲ್ಲ, ವಾರಕ್ಕೊಮ್ಮೆ ಮಾಡಿದ್ರೆ ಸಾಕಾಗುತ್ತೆ. ಅದು ಅಲ್ಲದೆ ಹಸುಗಳಿಗೆ ಎಣ್ಣೆಯನ್ನು ಹಚ್ಚುವ ಒಂದು ಪಾಠ ಇಲ್ಲ, ಅವಶ್ಯಕತೆ ಇರೋದಿಲ್ಲ. ಎಮ್ಮೆಗಳಿಗೆ ಮಾತ್ರ ಈ ಕ್ರಿಯೆ ಚಾಲನೆಯಲ್ಲಿ ಇರಬೇಕಾಗ್ತದೆ. ಅಲ್ಲದೆ ಎಮ್ಮೆಗಳಿಗೆ ದಿನಾಲೂ ಒಮ್ಮೆಯಾದರೂ ತಣ್ಣೀರನ್ನು ಸೋಕಿಸಿದರೆ ಅವುಗಳ ಆರೋಗ್ಯ ಚೆನ್ನಾಗಿರುತ್ತದೆ. ಅದು ಹೆಚ್ಚಾಗಿ ತಂಪನ್ನು ಹೆಚ್ಚು ಬಯಸ್ತದೆ. ಆಕಳುಗಳು ಒಂದು ಮಸಾಜ್ ನಾವು ದಿನ ಮಾಡ್ತಾ ಇದ್ರೆ ಅವುಗಳು ರಕ್ತ ಪರಿಚಲನೆ ಚೆನ್ನಾಗಾಗಿ ಅವುಗಳ ಆರೋಗ್ಯ ವೃದ್ಧಿಯಾಗ್ತದೆ. ಮತ್ತೆ ಈ ಬೆವರಿನ ಗ್ರಂಥಿಗಳು ದನಗಳಲ್ಲಿ ಇರಲ್ಲ ಅಂದ್ರೆ ಎಮ್ಮೆಯಲ್ಲಿ ಇರಲ್ಲ ಅಂತ? ಬೆವರಿನ ಗ್ರಂಥಿಗಳು ವಿಶೇಷವಾಗಿ ಎಮ್ಮೆಯಲ್ಲಿ ಈ ರೀತಿಯಾಗಿ ಅವುಗಳನ್ನು ಹೊರಸೂಚುವಂತೆ ಹೆಚ್ಚು ಶೆಕೆಯಾದಾಗ ಅವುಗಳನ್ನು ಬೆವರು ಮೂಲಕ ಹೊರಹಾಕುವ ಪದ್ಧತಿ ಇಲ್ಲ. ಅದಕ್ಕಾಗಿ ಹೆಚ್ಚಾಗಿ ಎಮ್ಮೆಗಳು ಈ ನೀರಿನಲ್ಲಿ ಅವರಿಗೆ ಹೆಚ್ಚು, ಈಗ ಒಂದು ಕೆರೆ ಕಂಡಾಗ ಅವು ನೀರು ಕಡೆನೆ ಹೋಗೋ ಚಾನ್ಸ್ ಹೆಚ್ಚಿರುತ್ತದೆ. ಅವುಗಳನ್ನು ಈ ಶೆಕೆಯನ್ನು ತಡೆದುಕೊಳ್ಳುವಂತಹ ಶಕ್ತಿ ಅಥವಾ ಅವುಗಳನ್ನು ಬೆವರನ್ನು ಹೊರಗೆ ಸೂಸಿ ಅದನ್ನು ಬ್ಯಾಲೆನ್ಸ್ ಮಾಡುವಂತಹ ಶಕ್ತಿ ಇಲ್ಲ. ಅದಕ್ಕಾಗಿ ಹೊಟ್ಟೆ ತುಂಬದೇ ಇದ್ದರೂ ಅವಗೆ ನೀರಿನ ಸಂಪರ್ಕ ಹೆಚ್ಚಿರಬೇಕಾಗ್ತದೆ. ನೀರಿನ ಇದು ಇಲ್ಲ ಅಂದರೆ ಅವುಗಳು ಸ್ವಲ್ಪ ಹೆಚ್ಚಾಗಿ ಆರೋಗ್ಯ ಕಾಪಾಡಿಕೊಳ್ಳೋದು ಭಾಳ ಕಷ್ಟ ಆಗ್ತದೆ. ಈಗ ಉಣ್ಣೆ ಅಂತವೆಲ್ಲ ಇರ್ತವೆ, ಎಷ್ಟೋ ಸರಿ ಕೈಯಿಂದ ಬಿಡಿಸ್ತಾ ಇರ್ತಾರೆ, ಜಗ್ಗಿ ಜಗ್ಗಿ ತೆಗಿತಿರ್ತಾರೆ, ಅಲ್ಲಿ ರಕ್ತ ಬರುವಂಥ ಸಂದರ್ಭ ಇರುತ್ತೆ. ರಾಸಾಯನಿಕ ಅಥವಾ ಬೇರೆ ರೀತಿಯಿಂದ ಸಾವಯವ ಪದ್ಧತಿ ಮೂಲಕ ಅವನ್ನ ನಿರ್ವಹಣೆ ಮಾಡಲಿಕ್ಕೆ ಸಾಧ್ಯತೆ ಇದೆ? ಈ ಕೆಲವೊಂದು ರೈತರು ಈ ಸಾವಯವ ಪದ್ಧತಿಯನ್ನು ರೂಢಿಸ್ಕೊಂಡಿದ್ದಾರೆ, ಆದರೆ ಅವು ಅಷ್ಟು ಗ್ಯಾರಂಟಿ ಇರೋದಿಲ್ಲ. ಈ ನಮ್ಮಲ್ಲಿ ತಂಬಾಕು ರಸಗಳನ್ನು ಮೈಮೇಲೆ ಹಚ್ಚುವಂತಹದ್ದು, ಇವನ್ನು ಸಾಧಾರಣವಾಗಿ ಬೇವಿನ ಎಣ್ಣೆಯಿಂದ ಹೋಗಿಸುವಂತಹ ಒಂದು ಪ್ರಕ್ರಿಯೆನೂ ಇದೆ, ಆದರೆ ಅವುಗಳ ಪರಿಣಾಮ 30-40% ಮಾತ್ರ ಇರ್ತದೆ. ಆದರೆ ನಾವು ಈ ಉಣಿಗ ನಿವಾರಕ ಔಷಧಿಗಳು ಈಗ ಬಹಳ ಬಂದಿದ್ದಾವೆ, ಅವುಗಳನ್ನು ನಿಯಮಿತವಾಗಿ ಬಳಸೋದ್ರಿಂದ ನಾವು 90-95% ನಾವು ಅವುಗಳನ್ನು ನಿರ್ಮೂಲನೆ ಮಾಡ್ಬೋದು. ಅಲ್ಲದೆ ಅವುಗಳನ್ನು ವಸತಿ ಮಾಡುವ ಕೊಟ್ಟಿಗೆಯಲ್ಲಿ ಕೂಡ ನಾವು ಅದನ್ನು ಸಿಂಪಡಿಸಿದರೆ ಪರಿಣಾಮ ಚೆನ್ನಾಗಿರ್ತದೆ. ಅದಕ್ಕಾಗಿ ನಾವು ಉಣುಗಿಂದ ನಾವು ಮುಕ್ತಿ ಹೊಂದುವುದು ಬಹಳ ಮುಖ್ಯ. ಇಲ್ಲಾಂದರೆ ನಾವು ಹಾಕಿದ ಆಹಾರಗಳನ್ನು ಅವು ತಿಂದು ಎಮ್ಮೆ ಅಥವಾ ಆಕಳುಗಳು ಕೃಷಿ ಹೊಂದುವ ಅಥವಾ ಈ ಕಂದ ಹಾಕುವಂತಹ ಒಂದು ಪ್ರಕ್ರಿಯೆನೂ ಇರುತ್ತದೆ ಇದರಲ್ಲಿ ಅಲ್ವಾ. ಎಷ್ಟೋ ಸರಿ ಕೋಳಿ ಸಾಕಾಣಿಕೆ ಮಾಡ್ತಾರಲ್ಲ ಮನೆಯಲ್ಲಿ, ಎಂಟತ್ತು ಕೋಳಿ ಇರ್ತಾವೆ, ಆ ಸಾಕಾಣಿಕೆ ಮಾಡುವಂಥ ಮನೆಯಲ್ಲಿ ಉಣ್ಣಗ ಇರೋದಿಲ್ಲ, ಅವು ಅವೇ ಆಯ್ಕೆ ಮಾಡ್ಕೊಂಡು ತಿಂದ್ಬಿಡ್ತಾವೆ ಅನ್ನುವಂಥದ್ದು. ನಮ್ಮಲ್ಲಿ ಕೆಲವೊಂದು ಪಕ್ಷಿಗಳು ನಮ್ಮಲ್ಲಿ ಈಗ ಏನಾಗಿದೆ ಅಂದರೆ ನಮ್ಮಲ್ಲಿ ಬೆಳ್ಳಕ್ಕಿ ಅಂತ ಇರ್ತದೆ, ನಮ್ಮಲ್ಲಿ ಅರಣ್ಯ ಪ್ರದೇಶದಲ್ಲಿ ದನಗಳು ಮೇಲಕ್ಕೆ ಹೋದಾಗ ಅವುಗಳ ಹಿಂದೆ ಈ ಬೆಳ್ಳಕ್ಕಿ ಹಿಂಡೆ ಇರ್ತದೆ, ಅವು ದನಗಳ ಮೈ ಮೇಲೆ ಕೂತ್ಕೊಂಡು ಅವುಗಳನ್ನು ಹೆಕ್ಕಿ ಹೆಕ್ಕಿ ಅವುಗಳ ಆಹಾರ ತೆಗಿತಾ ಇರ್ತವೆ. ಈ ಕೋಳಿಗಳು ಹಾಗೆ, ಕೋಳಿಗಳು ಕೊಟ್ಟಿಗೆಯಲ್ಲಿ ಇದ್ದು ಅವುಗಳು ಮನ್ಕೊಂಡಿದ್ದಾಗ ಅವುಗಳ ಮೈ ಮೇಲೆ ಇರುವಂತಹ ಉಣುಗಳನ್ನು ತಿಂತಾ ಇರ್ತದೆ, ಅದರಿಂದ ಕೂಡ ಅವುಗಳು ಸ್ವಲ್ಪ ನಿವಾರಣೆ ಆಗ್ತದೆ. ಅಂದ್ರೆ ಅವು ಹರಿದು ಬೇರೆ ಕಡೆಯಿಂದ ಬರುವಾಗ ತಿನ್ನುವಂತ ಸಂದರ್ಭ ಇರುತ್ತೆ ಅಲ್ವಾ. ಕೋಳಿಗಳು ಅಡ್ಡಾಡ್ತಾ ಇರ್ತವೆ, ಹುಡುಕ್ತಾ ಇರ್ತವೆ, ಹುಡುಕ್ತಾ ಇರ್ತವೆ. ಅವು ಈ ಕೊಟ್ಟಿಗೆಯಲ್ಲಿ ಇದ್ದಾಗ ಕೊಟ್ಟಿಗೆಯಲ್ಲಿ ವಾಸ ಮಾಡಿದಂತಹ ಉಣುಗಳನ್ನು ಕೂಡ ತಿನ್ನುವುದರಿಂದ ಉಣುಗಿನ ಬಾಧೆ ಸಾಕಷ್ಟು ಪ್ರಮಾಣದಲ್ಲಿ ನ್ಯಾಚುರಲ್ ಆಗಿ ಕೋಳಿ ಸಾಕೋದ್ರಿಂದ ಕಡಿಮೆ ಆಗ್ತದೆ ಅಲ್ವಾ. ಹೌದು. ಮತ್ತು ಅನೇಕ ಜಂತು, ಜರಿ, ಚೋಳು ಅಂತಿಂತ ಬಂದು ಅವನ್ನು ಕೂಡ ತಿಂತವು ಕೋಳಿಗಳು. ಕೋಳಿಗಳು ಹೌದು, ಸಾಕಷ್ಟು ಕೋಳಿಗಳನ್ನ ಸಾಕೋದ್ರಿಂದ ಈ ರೀತಿಯಿಂದ ಲಾಭ ನಮಗೆ ಹೆಚ್ಚಿರ್ತದೆ. ಯಾಕೆಂದರೆ ಒಂದು ಮನೆಯಲ್ಲಿ ಎಲ್ಲವೂ ಇದ್ದಾಗ ಮಾತ್ರ ಅವು ಒಂದಕ್ಕೊಂದು ಲಾಭವನ್ನು ತಂದು ಕೊಡ್ತವೆ ಅಲ್ವಾ. ಹೌದು, ಪೂರಕವಾಗಿರ್ತದೆ. ಒಟ್ಟಾರೆ ಈ ರೀತಿಯ ನಾವು ಗರ್ಭಧರಿಸಿದಂಥ ಈ ಪ್ರಾಣಿಗಳನ್ನು ಸರಿಯಾದಂಥ ರೀತಿಯಾಗಿ ನೋಡ್ಕೊಂಡ್ವಿ ಅಂತೇಳಂದ್ರೆ ಆರ್ಥಿಕವಾಗಿ ನಮಗೆ ಲಾಭ, ಮತ್ತೆ ಅನೇಕ ರೀತಿಯಿಂದ ಅದಕ್ಕೂ ಕೂಡ ಆರೋಗ್ಯಪೂರ್ಣವಾಗಿ ಬೆಳೀತು ಅನ್ನೋದಕ್ಕೆ ದನಕರುಗಳಿಗೂ ಕೂಡ ಅನುಕೂಲ. ಹೌದೌದು, ನಾವು ಗರ್ಭಧರಿಸಿದ ಜನವರಗಳನ್ನು ಚೆನ್ನಾಗಿ ನಾವು ನೋಡಿಕೊಂಡ್ರೆ ಮಾತ್ರ ನಮಗೆ ಮುಂದಿನ ಅದರ ಕರಾಯಣದಲ್ಲಿ ನಾವು ಸಾಕಷ್ಟು ಲಾಭವನ್ನು ಗಳಿಸಬಹುದು. ಸ್ವಲ್ಪ ಅಲಕ್ಷ್ಯತನ ಮಾಡಿದ್ರೆ ಕೂಡ ನಾವು ನಷ್ಟವನ್ನು ಅನುಭವಿಸಬೇಕಾಗ್ತದೆ. ಒಂದು ಕರು, ಒಂದು ಎಮ್ಮೆ ಕರ ಹಾಕ್ತು, ಕರ ಹೋಯ್ತು ಅಂದರೆ ಅದರ ಬೆಲೆ ರೈತರಿಗೆ ಅರ್ಧಕ್ಕರ್ಧ ಕಡಿಮೆ ಆಗುತ್ತದೆ. ಅದು ಮಾರಾಟ ಮಾಡಲಿಕ್ಕೆ ಹೋದರೆ ಅದಕ್ಕೆ ವಿಶೇಷವಾದ ಸ್ಥಾನಮಾನ ಇರೋದಿಲ್ಲ. ಈ ಪ್ರೀಮ್ಯಾಚುರ್ ಬರ್ತ್ ಅಂತೀವಲ್ಲ, ಅದು ಅವಧಿಪೂರ್ಣ ಕರು ಹಾಕಿತು ಅಂತ ಅಂದಾಗ ಅವುಗಳ ಆರೈಕೆ ಅಥವಾ ವಿಶೇಷ ಕಾಳಜಿ ಹಂಗೇನೆ ಬೇಕಾಗುತ್ತೆ? ಪ್ರೀಮ್ಯಾಚುರ್ ಕರು ಹಾಕಿದಾಗ ನಾವು ಅದನ್ನು ವಿಶೇಷವಾಗಿ ಒಂದು 10-15 ದಿವಸ ಅದು ನ್ಯಾಚುರಲ್ಲಾಗಿ ಎದ್ದು ಓಡಾಡುವಂತಹ ವ್ಯವಸ್ಥೆ ಬರೋ ತನಕ ನಾವು ವಿಶೇಷವಾದ ಆರೈಕೆ ಮಾಡಬೇಕಾಗ್ತದೆ. ನಾವು ಬೆಚ್ಚಗಿನ ಬಟ್ಟೆ ಅಥವಾ ಈ ನಮ್ಮಲ್ಲಿ ಲೋಕಲ್ಲಾಗಿ ಗೋಣಿ ಚೀಲ ಅಂತವೆ, ಕಂಬಳಿ ಅಂತವೆ, ಅದರ ಮೇಲೆ ಮನಗಿಸಿ ನಿಯಮಿತವಾಗಿ ಅದಕ್ಕೆ ಗಿಣ್ಣದ ಹಾಲು ಅಂದರೆ ತಾಯಿಯಿಂದ ಬರುವ ಮೊದಲ ಹಾಲು ಅಂದರೆ ಒಂದು ವಾರದವರೆಗೆ ಅದು ಹಾಲು ಅದು ಗಿಣ್ಣ ಅಂತೇವೆ ನಾವು. ಅದರಲ್ಲಿ ಕರುಗಳ ಬೆಳವಣಿಗೆಗೆ ಬೇಕಾದ ಜೀವಸತ್ವಗಳು ಬಹಳ ಇರ್ತದೆ, ಅದನ್ನು ನಾವು ಕೊಡಬೇಕಾಗ್ತದೆ. ಒಂದು 15 ದಿವಸ ಲಾಲನೆ ಪೋಷಣೆ ನಾವು ಚೆನ್ನಾಗಿ ಮಾಡಿದ್ರೆ ಅದು ನಿಂತ್ಕೊಳ್ಳುವಂಥ ಕೆಪ್ಯಾಸಿಟಿ ಬಂದ ಮೇಲೆ ಆಮೇಲೆ ಅದು ಚೆನ್ನಾಗಿ ಬದುಕಲಿಕ್ಕೆ ನೆರವಾಗ್ತದೆ. ಸಾಮಾನ್ಯವಾಗಿ ರೈತರಿಗೆ ಗೊತ್ತಾಗಲ್ಲ ಇದು ಪ್ರೀಮ್ಯಾಚೂರು ಅಥವಾ ಸರಿಯಾಗಿ ಅವಧಿಯಲ್ಲೇ ಇದು ಕರು ಹಾಕಿತು ಏನು ಗೊತ್ತಾಗಲ್ಲ. ಆದರೆ ಪ್ರೀಮ್ಯಾಚೂರ್ ಆದಾಗ ಅಂದರೆ ಅವಧಿ ಪೂರ್ವ ಕರು ಹುಟ್ಟಿದಾಗ ಅವಕ್ಕೇನ ಲಕ್ಷಣಗಳು ಸಹಜವಾಗಿ ನೈಸರ್ಗಿಕವಾಗಿ ನಮ್ಗೆ ಗೊತ್ತಾಗುತ್ತಾ? ಹೆಚ್ಚಾಗಿ ಗೊತ್ತಾಗುತ್ತೆ, ಎಲ್ಲ ರೈತರಿಗೂ ಗೊತ್ತಾಗುತ್ತೆ. ಯಾಕೆಂದರೆ ಅದರ ಚರ್ಮ ನಾವು ಮುಟ್ಟಿದ್ರೆ ಬಹಳ ಸೆನ್ಸಿಟಿವ್ ಆಗಿರ್ತದೆ. ಹಾಂ, ಅದರ ಕೂದಲು ಬೆಳವಣಿಗೆ ಬಹಳ ಕಡಿಮೆ ಮಟ್ಟದಲ್ಲಿರ್ತದೆ. ಇನ್ನೂ ಒಂದು ವಾರ ಹೋಗಬೇಕಿತ್ತು ಅಂತ ಅವರೇ ನಮಗೆ ಹೇಳುವಂಥ ಸಾಧ್ಯತೆ ಬಹಳ ಇರ್ತದೆ. ನಾವು ಹೋದಾಗಾದರೂ ಅದರ ದೇಹದ ಆಕಾರ ಈ ರೀತಿಯಿಂದ ಮತ್ತು ಅದರ ಚಲನವಲನ ಕೂಡ ತುಂಬ ಕಡಿಮೆ ಸ್ಲೋ ಆಗಿರ್ತದೆ. ಅದರಿಂದ ನಾವು ಪ್ರೀ ಮ್ಯಾಚ್ಯೂರ್ ಹೌದೋ ಅಲ್ಲೋ ಅನ್ನುವಂಥದ್ದು ನಾವು ಗುರುತಿಸಬಹುದು. ಒಟ್ಟಾರೆ ಏನು ಹೇಳ್ತೀರಿ ನಾರಾಯಣ ಹೆಗಡೆ ಅವರು? ನಾವು ಈ ಜಾನುವಾರು ಸಾಕಾಣಿಕೆಯಲ್ಲಿ ಈ ಮುಖ್ಯವಾಗಿ ನಾವು ಈ ಗರ್ಭ ಧರಿಸಿದ ಮೇಲೆ ನಾವು ಏನು ಮಾಡಬೇಕು ಅಥವಾ ಅದು ಹಾಲು ಕೊಟ್ಟು ನಮಗೆ ಲಾಭ ಮಾಡ್ತಾ ಇರೋದಿಲ್ಲ ಆ ಕಾಲದಲ್ಲಿ ನಾವು ಅದರ ನೆರವಿಗೆ ಬರಬೇಕಾಗ್ತದೆ. ನಮ್ಮಲ್ಲಿ ಹೆಚ್ಚು ರೈತರು ಏನು ಮಾಡ್ತಾ ಇದ್ದಾರೆ ಅಂದರೆ ಹಾಲು ಕೊಡುವ ಸಮಯದಲ್ಲಿ ಮಾತ್ರ ಅವುಗಳಿಗೆ ಹಿಂಡಿ ಮಿಶ್ರಣ ಉಳಿದ ಆಹಾರವನ್ನು ಯಥೇಚ್ಛವಾಗಿ ಕೊಡ್ತಾರೆ. ಅದೇ ಹಾಲು ನಾವು ಒಂದು ಕಡಿಮೆ ಮಾಡಿದಾಗ ಅಥವಾ ಸ್ಟಾಪ್ ಮಾಡಿದಾಗ ಅದರ ನಿರ್ವಹಣೆ ಚೆನ್ನಾಗಿ ಮಾಡಿದ್ರೆ ಮಾತ್ರ ಮುಂದಿನ ಕರಾವನಲ್ಲಿ ನಾವು ಲಾಭ ಗಳಿಸ್ಬೋದು ಅಂತ ಇದು ಮಾಡಿಕೊಂಡು ನಾವು ಸ್ವಲ್ಪ ಇನ್ವೆಸ್ಟ್ ಮಾಡಬೇಕಾಗ್ತದೆ. ಈ ರೀತಿಯಾಗಿ ಹಾಲು ಕೊಡದೇ ಇದ್ರೂ ಲಾಭ ಆಗದೇ ಇದ್ರೂ ಕೂಡ ಮುಂದೆ ಲಾಭ ಆಗುತ್ತೆ ಅಂತ ತಿಳ್ಕೊಂಡು ಅದನ್ನು ನಾವು ಹೆಚ್ಚಿನ ಕಾಳಜಿಯನ್ನು ವಹಿಸಿದ್ರೆ ಮುಂದೆ ಲಾಭ ತೆಗೆದುಕೊಳ್ಬೋದು ರೈತರು. ಮತ್ತು ಹಾಲು ಬೆಣ್ಣೆ ತುಪ್ಪ ಇದ್ರದ್ದು ಅಷ್ಟೇ ಲಾಭ ಅಲ್ಲ, ಕರು ಎಷ್ಟು ಆರೋಗ್ಯಪೂರ್ಣವಾಗಿ ಹುಟ್ಟುತ್ತೆ ಬೆಳೆಯುತ್ತೆ ಅನ್ನೋದು ಕೂಡ ಮುಖ್ಯ ಅಲ್ವಾ? ಈಗ ಗರ್ಭ ಧರಿಸಿದ ಜಾನುವಾರುಗಳನ್ನು ಚೆನ್ನಾಗಿ ನಾವು ನೋಡಿಕೊಂಡ್ರೆ ಅವು ಬೆಳವಣಿಗೆ ಚೆನ್ನಾಗಾಗಿ ಕರು ಹಾಕಿದ ಮೇಲೆ ಕರುಗಳು ಬೆದೆಗೆ ಬರುವಂತಹ ಕಾಲಾವಧಿ ಕೂಡ ನಮಗೆ ಬಹಳ ಚಿಕ್ಕದಾಗಿರ್ತದೆ. ಇಲ್ಲ ಅಂದರೆ ಅದು ಹೇಗೆಗೋ ಕರ ಹಾಕ್ತದೆ, ನಿಶ್ಶಕ್ತವಾಗಿ ಅದು ಬಾಳ್ತದೆ, ಆಮೇಲೆ ಅದರ ಬೆಳವಣಿಗೆ ಕೂಡ ಬಹಳ ಮಂದಗತಿಯಲ್ಲಿ ಸಾಗ್ತಾ ಇರ್ತದೆ. ಆಮೇಲೆ ಅದು ಈಗ ಯೌವನಕ್ಕೆ ಬರೋದು ಅಂತ ಹೇಳ್ತೇವೆ ನಾವು, ಅಥವಾ ಫಲಕ್ಕೆ ಬರೋದು ಅಂತ ಹೇಳ್ತೇವೆ, ಅದು ಕೂಡ ಬಹಳ ಲೇಟಾಗಿ ನಮಗೆ ಒಟ್ಟಾರೆ ಲಾಭ ಬರುವಂತಹ ಇದು ಬಹಳ ನಷ್ಟನೇ ನಮಗೆ ಆಗುತ್ತೆ. ಯಾಕೆಂದರೆ ವಿಶೇಷವಾಗಿ ಜರ್ಸಿ ಕರುಗಳು ಒಂದೂವರೆ ವರ್ಷ ಕರ ಹಾಕಿ ಕರ ದೊಡ್ಡಾಗಿ ಕರ ಒಂದೂವರೆ ವರ್ಷ ಪ್ರಾಯ ಆದ ಕೊನೆ ಹೊಲಕ್ಕೆ ಬರಬೇಕು. ನಾವು ಗಬ್ಬದ ವೇಳೆಯಲ್ಲಿ ನಾವು ಕಡಿಮೆ ಆಹಾರ ಅಥವಾ ನಿರ್ಲಕ್ಷ್ಯತೆ ಮಾಡಿದ್ರೆ ಅವು ಎರಡು ವರ್ಷ ಮೂರು ವರ್ಷ ನಾವು ಇದು ತೆಗೆದುಕೊಳ್ತದೆ ಯೌವನಕ್ಕೆ ಬರಲಿಕ್ಕೆ. ಹಾಗೆ ಎಮ್ಮೆ ಕರುಗಳಲ್ಲಿ ಕರುಗಳು ಸಾಯುವಂಥ ಸಂಖ್ಯೆ ಹೆಚ್ಚಿರ್ತದೆ, ಅಶಕ್ತತೆ ಮೂಡಿ ಅವು ಒಂದರಿಂದ ಒಂದೂವರೆ ತಿಂಗಳಲ್ಲಿ ಹೆಚ್ಚಾಗಿ ಸಾವನ್ನಪ್ಪುತ್ತೆ. ಅದಕ್ಕಾಗಿ ನಾವು ಗಬ್ಬದಲ್ಲಿ ಚೆನ್ನಾಗಿ ಸಾಕಿದಾಗ ಮಾತ್ರ ಚೆನ್ನಾಗಿ ಅವು ಬೆಳೀತವೆ, ಮತ್ತು ಕರ ಹಾಕಿದ ಮೇಲೂ ಅವು ತಾಯಿಯ ಹಾಲನ್ನು ಸಾಕಷ್ಟು ಪ್ರಮಾಣದಲ್ಲಿ ಕೊಡಬೇಕು. ಆವಾಗ ಕೂಡ ಸಾಯುವ ಸಂಖ್ಯೆ ಕಡಿಮೆ ಇರ್ತದೆ. ಒಳ್ಳೆಯದು ಡಾಕ್ಟರ್ ನಾರಾಯಣ ಹೆಗಡೆ ಅವರು ಇಲ್ಲಿ ತನಕ ನೀವು ನಮ್ಮ ಜೊತೆಗಿದ್ದು. ಒಟ್ಟಾರೆ ಜಾನುವಾರುಗಳು ಅದರಲ್ಲಿ ಪ್ರಮುಖವಾಗಿ ಗರ್ಭ ಧರಿಸಿದಂಥ ಜಾನುವಾರುಗಳ ನಿರ್ವಹಣೆ ಯಾಕೆ ಮಾಡಬೇಕು, ಹೇಗೆ ಮಾಡಬೇಕು, ಅನುಕೂಲ ಏನು, ಒಟ್ಟಾರೆ ಮುಂದಿನ ಅದರ ಲಾಭನೂ ಆಗ್ಬೋದು ಮತ್ತು ಅವುಗಳನ್ನು ಸಾಕಿದ ಕರುಣೆ ಪ್ರೀತಿನೂ ಆಗಿರ್ಬೋದು, ಎಲ್ಲ ಅನುಕೂಲ ಆಗುತ್ತೆ ಅಂತೇಳಿ ಹೇಳಿದ್ರಿ. ಇಷ್ಟೆಲ್ಲ ಮಾಹಿತಿ ಕೊಟ್ಟಿದ್ದಕ್ಕೆ ಧನ್ಯವಾದ, ನಮಸ್ಕಾರ. ಧನ್ಯವಾದಗಳು, ಧನ್ಯವಾದ. ಇದುವರೆಗೆ ಗರ್ಭ ಧರಿಸಿದ ಜಾನುವಾರುಗಳ ನಿರ್ವಹಣೆ ಈ ವಿಷಯವಾಗಿ ಯಲ್ಲಾಪುರದ ಪಶುಪಾಲನಾ ಮತ್ತು ಪಶುವೈದ್ಯಕೀಯ ಇಲಾಖೆಯ ಸಹಾಯಕ ನಿರ್ದೇಶಕರೂ ಆಗಿರುವ ಡಾಕ್ಟರ್ ನಾರಾಯಣ ಹೆಗಡೆ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಸಂದರ್ಶಕರು ಎಚ್ಬಿ ರಾಮಡಿಗಿ. गांवों के सरपंचों के लिए कोरोना वायरस COVID-19 से जुड़ी एक आवश्यक सूचना. दूसरे राज्यों और शहरों से वापस आए लोगों की पहचान कर उनकी सूची बनाएं. उनको COVID-19 से बचने के तरीके, उसके लक्षण और इलाज के बारे में बताएं. क्वारंटीन करने से पहले उन्हें बताएं कि उनके और उनके परिवार के हित के लिए है. विश्वास दिलाएं कि डरने की कोई बात नहीं है. जिन्हें बुखार, खांसी या सांस की तकलीफ हो रही हो उनके साथ कोई भेदभाव न करें. COVID-19 से बचाव जिम्मेदारी है आपकी और हमारी. अधिक जानकारी के लिए अपने जिला मजिस्ट्रेट या मुख्य जिला चिकित्सा अधिकारी से संपर्क करें या भारत सरकार के हेल्पलाइन नंबर 1075 पर कॉल करें. ಕಿಸಾನವಾಣಿ ಕಾರ್ಯಕ್ರಮ ಪ್ರಸಾರವಾಯಿತು. ಈ ಕಾರ್ಯಕ್ರಮದ ಪ್ರಾಯೋಜಕರು ಭಾರತ ಸರ್ಕಾರದ ಕೃಷಿ ಹಾಗೂ ರೈತ ಕಲ್ಯಾಣ ಮಂತ್ರಾಲಯ. ಆಕಾಶವಾಣಿ ಕಾರವಾರ. ಧೂಮಪಾನದ ವ್ಯಸನ ತೆಗೆದುಕೊಳ್ಳುವ ಆ ಪ್ರತಿಯೊಂದು ಉಸಿರು ಮಾರಣಾಂತಿಕವಾಗಿರುತ್ತದೆ. ಧೂಮಪಾನ ಮಾಡುವುದರಿಂದ ಹೃದಯಾಘಾತ ಮತ್ತು ಇನ್ನೂ ಹಲವಾರು ಅಪಾಯಕಾರಿಯಾದ ಕಾಯಿಲೆಗಳು ಉಂಟಾಗಬಹುದು ಹಾಗೂ ಇದರಿಂದ COVID-19 ಆಗುವ ಅಪಾಯವೂ ಸಹ ಬಹಳಷ್ಟು ಪಾಲು ಹೆಚ್ಚಾಗುತ್ತದೆ. ತಂಬಾಕು ಸೇವನೆಯಿಂದ ಕೆಲವು ಕ್ಷಣಗಳಿಗೆ ದೊರಕುವ ಮಜಾ ನಿಮ್ಮ ಮತ್ತು ನಿಮ್ಮ ಕುಟುಂಬಕ್ಕೆ ಆಗಬಹುದು ಒಂದು ಸಜ್ಜಾ. ತಂಬಾಕುಗಳನ್ನು ಹಿಂದೆ ಬಿಟ್ಟು ಬಿಡಿ. ಹೆಚ್ಚಿನ ಮಾಹಿತಿ ಮತ್ತು ನೆರವಿಗಾಗಿ 1800-11-3556 ಈ ಶುಲ್ಕರಹಿತ ಸಂಖ್ಯೆಗೆ ಕರೆ ಮಾಡಿ. ಸಾರ್ವಜನಿಕ ಹಿತಾಸಕ್ತಿಯಲ್ಲಿ ವಿಶ್ವ ಆರೋಗ್ಯ ಸಂಸ್ಥೆಯಿಂದ ನೀಡಲಾಗಿದೆ. ಆಕಾಶವಾಣಿ ಕಾರವಾರ. ಸಮಯ 7:21. ಇನ್ನು ಮುಂದೆ ಇಂಗ್ಲೆಂಡ್ ಮತ್ತು ಸೌತ್ ಆಫ್ರಿಕಾ ತಂಡಗಳ ನಡುವೆ ಶಾರ್ಜಾದ ಶಾರ್ಜಾ ಕ್ರಿಕೆಟ್ ಸ್ಟೇಡಿಯಂನಲ್ಲಿ ನಡೆಯುವ ಐಸಿಸಿ ಪುರುಷ T20 ವಿಶ್ವಕಪ್ 2021 ಪಂದ್ಯದ ವೀಕ್ಷಕ ವಿವರಣೆಯ ನೇರ ಪ್ರಸಾರ ಕಾರ್ಯಕ್ರಮ. ಸಮಯ ಹೇ ಏಕ್ ಛೋಟಿ ಸೇ ಅಂತರಾಲ್ ಕಾ. सुरीली धड़कन विविध भारती पर इस समय आप सुन रहे हैं कार्यक्रम विशेष जयमाला. फौजी साथियों की सेवा में जिसे प्रस्तुत किया है मशहूर संगीतकार जोड़ी शंकर जयकिशन के संगीतकार शंकर ने. फौजी भाइयों, एक छोटा सा वाकया आपके सामने रखता हूँ. वो है मेरे अजीज जो जयकिशन है उनके बारे में कुछ बातें सुनाता हूँ. क्योंकि जिस वक्त ये गाना हम कंपोज करते थे, बैठ कर आए मेरे दिल कहीं और चल, उस वक्त बड़ा मजा आया. तो जयकिशन साहब अपना बाजा लेके बैठे हुए हैं, कह रहे हैं कि भाई किसका दिल लेके चल. अरे मैंने बोला भाई ये ऐसी कैसी बात कर रहे हो तुम, खैर दिल तो तुम ही लेके जाते हो हमेशा, हम तो यहीं बैठे रहते हैं. अब तुम जल्दीबाजी मत करो कहीं जाने होने की. तो बोलने लगे नहीं यार मुझे जाना है, अब जरा मैं बहुत थक गया. मैंने बोला भाई ये गाने का जो काम है अभी तुम पूरा कंप्लीट करो, क्योंकि हमारे प्रोड्यूसर साहब अमिया चक्रवर्ती साहब सुनने के लिए आ रहे हैं. तो आज तुम बैठो इसे ख़त्म करो और उसके बाद तुम जाना. तो कहने लगे नहीं यार मुझे मेरा कोई अपॉइंटमेंट है, मुझे जाना ज़रूरी है. तो कहाँ भाई कोई लड़की उड़की है क्या? तो बोलने लगा अभी इसमें पूछने की क्या ज़रूरत है, ये तो समझने की बात है. तो इस तरीके से हम दोनों का काम होता था. तो उसमें एक और क्या ख़ास बात थी जयकिशन में, वो रंगीला राजा था, खुश मिजाज था, हंसते रहता था और हमेशा अच्छे कपड़े पहनना और गाड़ी में बड़े शान से जाना. और काम के वक्त में वो इतना सही ढंग से काम करता था कि जिसका कोई जवाब नहीं था. लेकिन इस गाने में जो उसने जादू भरा और जो किया है, जैसे उसको एक लहरी और रंगीला राजा हम कहते थे, इस गाने में भी उसने ऐ मेरे दिल में जो जादू भर दिया, इसका कोई जवाब नहीं है. ದಿಲ್ಕ कहीं और चल, तुमकी दुनिया से दिल भर गया, ढूंढ ले अब कोई घर नया, ऐ मेरे दिल कहीं और चल, तुमकी दुनिया से दिल भर गया, ढूंढ ले अब कोई घर नया, ऐ मेरे दिल कहीं और चल। चल जहाँ गम के मारे न हो, झूठी आशा के तारे न हो, चल जहाँ गम के मारे न हो, झूठी आशा के तारे न हो, झूठी आशा के तारे न हो, बहारों से क्या फायदा, जिसमें दिल की कली जल गई, सपन फिर से हरा हो गया, ये मेरे दिल कहीं और चल। आंसू कोई रो दिया, फिर के मुंह कोई चल दिया, चार आंसू कोई रो दिया, फिर के मुंह कोई चल दिया, फिर के मुंह कोई चल दिया, मिल रहा था किसी का जहां, देखती रह गई ये जमीन, चुप रहा बेरहम आसमान, ऐ मेरे दिल कहीं और चल, गम की दुनिया से दिल भर गया, ढूंढ ले अब कोई घर नया, ऐ मेरे दिल कहीं और चल। जय किशन की बहुत सी बातें मुझे आज याद आ रही है, काश अगर वो साथ में रहता तो मजा आता, लेकिन नहीं है, क्योंकि जयकिशन को हमेशा छोटी छोटी जोक्स, छोटा छोटा मजाक करने का बड़ा शौक था, और हमेशा हंसते रहने का भी बड़ा ही शौक था, छेड़छाड़ भी किया करता था बीच में। तो एक फिल्म का गाना है हमारे, वो है अमरपाली का, उसके बोल है, जोगी रे जोगी तुम जाओ रे। तो जब स्टूडियो में ये गाना रिहर्सल हो रहा था सारे म्यूजिशियनों के साथ, लता बाई रिहर्सल कर रही थी, तो इतने में जयकिशन साहब लता के यहाँ जाकर बड़े सीरियस होके कहते हैं कि भाई जोगी रे जोगी तुम जाओ ये गाना जरूर गाओ और तुम बहुत अच्छा गाओगी, लेकिन मेरे तरफ देख के नहीं गाना, कहीं मैं जोगी नहीं बन जाऊं। जाओ रे जोगी तुम जाओ।